ಮುಗರೆ ಯಶೋದ ಮುಂಗಿಡ ಮೂತ್ಯ ಮುಗಿಡು ದಿದ್ದ ರಾಣಿ ಮಹಿಮಳ ದೇವಕಿ ಸೂತುಡು ಮುಗಿಡು ದಿದ್ದ ರಾಣಿ ಮಹಿಮಳ ದೇವಕಿ ಸೂತುಡು ಮುತ್ತುಗರೆಯ ಸೋದ ಮುಂಗಿಟ ಮೂತ್ಯ ಮುಗಿಡು ದಿದ್ದ ರಾಣಿ ಮಹಿಮಳ ದೇವಕಿ ಸೂತುಡು ಮುತ್ತುಗರೆಯ ಸೋದ ಮುಂಗಿಟ ಮೂತ್ಯ ಮುಗಿಡು ದಿದ್ದ ರಾಣಿ ಮಹಿಮಳ ದೇವಕಿ ಪದ್ಮನಾಭೂಡು ಪಾಲು ಮುಗರೆ ಯಶೋದ ಮೂತ್ಯ ಮೂಡಿರು.